अधिकारियों के जवाबदेही सुनिश्चित करती है। सीपी ग्राम्स, संवेदनशील, असरदार, जवाबदेह। आज ही लॉगिन करें सीपी ग्राम्स। ಉಮ್ಮದಿಯವರ ಮಸಾಲೆ ಖಾರ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿರುವ ಗುಮ್ಮಟ ನಗರಿ ಬಿಜಾಪುರದ ಸುಪ್ರಸಿದ್ಧ ಉಮ್ಮದಿಯವರ ಪ್ಯೂರ್ ಹೋಮ್ಮೇಡ್ ಮಸಾಲೆ ಖಾರ ಮದುವೆ, ಮುಂಜುವಿ, ಗೃಹ ಪ್ರವೇಶ ಇನ್ನಿತರ ಹಲವಾರು ಶುಭ ಸಮಾರಂಭಗಳಲ್ಲಿ ಅಡುಗೆಗಾಗಿ ಉಪಯೋಗಿಸುವುದೇ ಉಮ್ಮದಿಯವರ ಮಸಾಲೆ ಖಾರ. ಬನ್ನಿ ಹಾಗಾದರೆ ತಡೆಯಾಕೆ, ಉಮ್ಮದೀಸ್ ಅವರ ಮಸಾಲೆ ಖಾರವನ್ನು ತೆಗೆದುಕೊಂಡು ಇದರ ಸ್ವಾದವನ್ನು ತಾವೇ ಅನುಭವಿಸಿ. करोड़ से ज्यादा लोगों को मुफ्त राशन सुनिश्चित किया. प्रधानमंत्री गरीब कल्याण अन्न योजना, मुफ्त राशन, खुशहाल जीवन. री ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಪ್ರತಿ ವರ್ಷ 10 ಲಕ್ಷ ಜನ ಆತ್ಮಹತ್ಯೆಯಿಂದ ಮರಣ ಹೊಂದುತ್ತಿದ್ದಾರೆ. ಪ್ರತಿ 40 ಸೆಕೆಂಡ್ಗೆ ಒಂದು ಆತ್ಮಹತ್ಯೆ ಸಂಭವಿಸುತ್ತಿದೆ. ಯಾವುದೇ ಮಾನಸಿಕ ತೊಂದರೆಗಳಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆಯ ಮನೋವೈದ್ಯರನ್ನು ಸಂಪರ್ಕಿಸಿ ಅಥವಾ ಟೆಲಿಮನಸ್ 144416ಕ್ಕೆ ಕರೆ ಮಾಡಿ. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಈರುಳ್ಳಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ತರಕಾರಿ ಬೆಳೆಗಳ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರವೀಂದ್ರ ಜಾಯವಡಗಿ ಅವರಿಂದ ಮಾಹಿತಿ. ನಂತರ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೊಲಹಾರ್ ತಾಲೂಕು ತಳೇವಾಳ ಗ್ರಾಮದ ಶ್ರೀಮತಿ ಗೌರಮ್ಮ ಮಲ್ಲಪ್ಪ ಜಲಾಪುರ್ ಹಾಗೂ ಸಂಗಡಿಯರಿಂದ ಸಂಪ್ರದಾಯದ ಪದಗಳನ್ನು ಕೇಳಿವಿರಿ. ತಜ್ಞವಾಣಿ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಈರುಳ್ಳಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ತರಕಾರಿ ಬೆಳೆಗಳ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರವೀಂದ್ರ ಜಾವಡಗಿ ಅವರಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರವೀಂದ್ರ ಜಾವಡಗಿ ಅಂತ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರ್ತಕ್ಕಂಥ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ, ಅದರಲ್ಲೂ ತರಕಾರಿ ಬೆಳೆಗಳ ವಿಭಾಗದ ಮುಖ್ಯಸ್ಥನಾಗಿ ಮತ್ತು ಪ್ರಾಧ್ಯಾಪಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ಈರುಳ್ಳಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಾನು ತಮ್ಮಲ್ಲಿ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಈರುಳ್ಳಿ ಬೆಳೆ ಅಂತಂದ್ರೆ ಈಗ ನಮ್ಮ ದೇಶದಲ್ಲಿ ಬೆಳೆಯುವ ಮುಖ್ಯವಾದ ವಾಣಿಜ್ಯ ತರಕಾರಿ ಮತ್ತು ಸಾಂಬಾರ್ ಬೆಳೆಗಳಲ್ಲಿ ಇದು ಒಂದು. ಜಗತ್ತಿನ 18% ವಿಸ್ತೀರ್ಣ ಮತ್ತು 15% ಉತ್ಪಾದನೆ ನಮ್ಮ ದೇಶದಿಂದಲೇ ಆಗ್ತದೆ. ಭಾರತ ಈರುಳ್ಳಿ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲಿ ಚೀನಾ ಇದೆ. ಇದನ್ನು ಎಲ್ಲಾ ಹಂತಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ, ಅಂದ್ರೆ ತರಕಾರಿ, ಸಾಂಬಾರ್ ಪದಾರ್ಥ ಮತ್ತು ಔಷಧಿಗಾಗಿ ಈ ಬೆಳೆಯನ್ನು ಬಳಸಲಾಗುತ್ತದೆ. ಇದರಲ್ಲಿ ಮುಖ್ಯವಾಗಿ ಬಿ ಮತ್ತು ಸಿ ಅನ್ನಾಂಗಗಳು ಹೇರಳವಾಗಿ ಇರುತ್ತವೆ. ನಮ್ಮ ದೇಶದಲ್ಲಿ ಇದನ್ನು ಮುಖ್ಯವಾಗಿ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕರ್ನಾಟಕ, ಗುಜರಾತ್, ಬಿಹಾರ, ಆಂಧ್ರಪ್ರದೇಶ, ರಾಜಸ್ಥಾನ್, ಹರಿಯಾಣ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಈ ಬೆಳೆಯನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದ್ದೇವೆ. ಈರುಳ್ಳಿ ಇದು ಒಂದು ಉತ್ತಮ ಔಷಧೀಯ ಮೌಲ್ಯವನ್ನು ಹೊಂದಿದೆ. ಇದರ ಸೇವನೆಯಿಂದ ಹೃದಯದ ಕಾಯಿಲೆ ಆಗಿರ್ಬೋದು, ಸಂಧಿವಾತ ಆಗಿರ್ಬೋದು, ಕ್ಯಾನ್ಸರ್ ರೋಗ ಆಗಿರ್ಬೋದು, ಜೀರ್ಣಾಂಗದಲ್ಲಿ ತೊಂದರೆ ಆಗಿರ್ಬೋದು ಮತ್ತು ರಕ್ತದ ಸಕ್ಕರೆ ಮತ್ತು ದೀರ್ಘಕಾಲದ ಕೆಮ್ಮು ಸಮಸ್ಯೆಗಳನ್ನು ಕೂಡ ಇದರಿಂದ ಪರಿಹರಿಸಬಹುದಾಗಿದೆ. ಇಲ್ಲಿ ಸಣ್ಣ ಗಾತ್ರದ ಬಿಳಿ ಈರುಳ್ಳಿಗಳನ್ನು ಉಪ್ಪಿನಕಾಯಿ ತಯಾರಿಕೆಗೆ ಕೂಡ ಬಳಸಲಾಗ್ತದೆ. ಸಾರಿಗೆ ವೆಚ್ಚ ಮತ್ತು ಶೇಖರಣೆ ನಷ್ಟ ಕಡಿಮೆ ಇರೋದ್ರಿಂದ ಈರುಳ್ಳಿ ಪುಡಿ, ಎಸ್ಪೆಷಲಿ ಬಿಳಿ ಈರುಳ್ಳಿ ತಳಿಗಳಿಂದ ನಾವು ಈರುಳ್ಳಿ ಪುಡಿ ಸಹಿತ ನಾವು ತಯಾರು ಮಾಡಿ ಅದನ್ನ ಬೇರೆ ಬೇರೆ ದೇಶಗಳಿಗೆ ರಫ್ತು ಕೂಡ ಮಾಡ್ತಾ ಇದ್ದೇವೆ. ಈರುಳ್ಳಿ ಬೆಳೆಯನ್ನು ಆರಂಭಿಕ ಮುಂಗಾರು ಮತ್ತು ಕೊನೆಯ ಮುಂಗಾರಿನಲ್ಲಿ 20% ಪ್ರದೇಶದಲ್ಲಿ ಬೆಳೆಯನ್ನು ಅವಲಂಬಿಸಿ ಮತ್ತು ಮುಖ್ಯವಾಗಿ ಬೆಳೆ ಹಿಂಗಾರು ಋತುವಿನಲ್ಲಿ 60% ಪ್ರದೇಶದಲ್ಲಿ ನೀರಾವರಿ ಬೆಳೆಯಾಗಿ ಬೆಳೆಯಲಾಗುತ್ತದೆ. ಮುಂಗಾರು ಬೆಳೆಯಾಗಿ ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್ ಮತ್ತು ರಾಜಸ್ಥಾನ ಕೆಲವು ಭಾಗದಲ್ಲಿ ಪ್ರಮುಖವಾಗಿ ಬೆಳೆಯಲಾಗುತ್ತದೆ. ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಈಗ ಒಣ ಪ್ರದೇಶದಲ್ಲಿ ಹೆಚ್ಚಾನೆಚ್ಚು ಕಡಿಮೆ ಮಳೆ ಬೀಳುವಂತ ಪ್ರದೇಶಗಳಾದಂತ ಬಿಜಾಪುರ ಆಗಿರ್ಬೋದು, ಬಾಗಲಕೋಟೆ, ಬೀದರ್, ಗದಗ ಜಿಲ್ಲೆಗಳಲ್ಲಿ, ಬಳ್ಳಾರಿ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಈ ಈರುಳ್ಳಿ ಬೆಳೆಯನ್ನು ಹೇರಳವಾಗಿ ಬೆಳೆಯಲಾಗ್ತದೆ. ಈ ಬೆಳೆಯನ್ನು ಯಾವ ಮಣ್ಣಿನಲ್ಲಿ ಬೆಳೆಯಬೇಕಪ್ಪ ಅಂತಂದ್ರೆ ಈ ಬೆಳೆಯನ್ನು ಬೇಕಾದಷ್ಟು ಹಲವಾರು ಬಗೆಯ ಮಣ್ಣುಗಳಲ್ಲಿ ಬೆಳೆಯಬಹುದು. ಆದ್ರೆ ಆ ಮಣ್ಣು ನೀರು ಬಸಿದು ಹೋಗುವಂತ ಮರಳು ಮಿಶ್ರಿತ ಗೋಡ್ ಮಣ್ಣು ಇದಕ್ಕೆ ಬಹಳ ಸೂಕ್ತವಾಗುತ್ತದೆ. ಮಣ್ಣಿನ ರಸಸಾರ ಅಂತ ಹೇಳ್ತೀವಿ, ಪಿಎಚ್ ಅಂತ ಏನು ಹೇಳ್ತೀವಿ ನಾವು, ಅದು ಸುಮಾರು 5.8-6.5 ಇದ್ರೆ ಬಹಳ ಸೂಕ್ತ. ಹೆಚ್ಚು ಸ್ಕ್ಯಾರಿಯ ಮತ್ತು ಲವಣಯುಕ್ತ ಮಣ್ಣು ಇದ್ರೆ ಈರುಳ್ಳಿ ಕೃಷಿಗೆ ಅದು ಯೋಗ್ಯವಲ್ಲ. ಮತ್ತು ಭಾರಿ ಜೇಡಿ ಮಣ್ಣಿನಲ್ಲಿ ಈರುಳ್ಳಿ ಗಡ್ಡೆಗಳು ಹಿಗ್ಗುವಿಕೆ ಮತ್ತು ಸಮಸ್ಯೆ ಆಗೋದ್ರಿಂದ ಅದು ವಿಕೃತ ಗಡ್ಡೆಗಳನ್ನು ನೀಡುತ್ತದೆ. ಹೀಗಾಗಿ ಜೇಡಿ ಮಣ್ಣಿನಲ್ಲಿ ಕೂಡ ಈ ಬೆಳೆಯನ್ನು ನಾವು ಬೆಳಿಲಿಕ್ಕೆ ಆಗೋದಿಲ್ಲ. ಈಗ ಈ ಬೆಳೆಗೆ ಬೇಕಾಗುವಂತ ವಾತಾವರಣ ಬಂದ್ರೆ ನಾವು ಇದು ಮುಂಗಾರು ಬೆಳೆಯಾಗಿ ಬೆಳೆಯಬಹುದು ಅಥವಾ ಹಿಂಗಾರು ಬೆಳೆಯಾಗಿ ಬೆಳೆಯಬಹುದು ಮತ್ತು ಬೇಸಿಗೆ ಕಾಲದಲ್ಲಿನೂ ಕೂಡ ಬೆಳೆಯಬಹುದು. ಪ್ರಮುಖವಾಗಿ ಮುಂಗಾರು ಬೆಳೆಯಾಗಿ ನಾವು ಮೇ ನಲ್ಲಿ ನಾವು ನರ್ಸರಿ ಬಿತ್ತನೆ ಮಾಡಿ ಜೂನ್ ಜುಲೈನಲ್ಲಿ ಸಸಿ ನಾಟಿ ಮಾಡಬಹುದು. ಆಮೇಲೆ ಹಿಂಗಾರು ಬೆಳೆಯನ್ನು ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ನರ್ಸರಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಸಸಿ ನಾಟಿ ಮಾಡಬಹುದು. ಆಮೇಲೆ ಬೇಸಿಗೆ ಬೆಳೆಯಾಗಿ ಡಿಸೆಂಬರ್ ಜನವರಿಯಲ್ಲಿ ನರ್ಸರಿ ಬಿತ್ತನೆ ಮಾಡಿ ಜನವರಿ ಫೆಬ್ರವರಿಯಲ್ಲಿ ನಾವು ಸಸಿ ನಾಟಿ ಮಾಡಿದರೆ ಒಳ್ಳೇದಾಗುತ್ತದೆ. ಅದೇ ರೀತಿ ಈರುಳ್ಳಿ ಬೆಳೆಗೆ ಹೆಚ್ಚಾನೆಚ್ಚು ಚಳಿಗಾಲ ಬಹಳ ಸೂಕ್ತ. ಸೂರ್ಯನ ಬೆಳಕು ಮತ್ತು ಉಷ್ಣಾಂಶದಲ್ಲಿ ಏರಿಳಿತವಾದಲ್ಲಿ ಈರುಳ್ಳಿ ಬೆಳೆಗೆ ಹಾನಿ ಆಗ್ತದೆ. ಹೀಗಾಗಿ ಇಳುವರಿ ಕೂಡ ಕುಂಠಿತವಾಗುವಂತ ಸಂಭವ ಇರ್ತದೆ. ಇಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಬೆಳೆಯುವಂತ ತಳಿಗಳ ಬಗ್ಗೆ ಹೇಳಬೇಕಾದ್ರೆ ಅರ್ಕಾ ಕಲ್ಯಾಣ ಅಂತ ಒಂದು ಪ್ರಮುಖವಾದ ತಳಿ, ಅದು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿಂದ ಬಿಡುಗಡೆ ಆದಂತ ತಳಿ. ಈ ತಳಿ ಆಕರ್ಷಕ ಕಡುಗೆಂಪು ಬಣ್ಣದ ಗುಂಡುಗಡ್ಡೆಗಳನ್ನು ಹೊಂದಿರುತ್ತದೆ. ಗಡ್ಡೆ ಬಹಳ ರಸವತ್ತಾಗಿ ತೊಟ್ಟು ಚಿಕ್ಕದಾಗಿರುತ್ತದೆ. ಈ ತಳಿಯು ನೇರಳೆ ಎಲೆ ಮಚ್ಚಿ ರೋಗಕ್ಕೆ ಮಧ್ಯಮ ನಿರೋಧಕತೆಯನ್ನು ಹೊಂದಿರುತ್ತದೆ ಮತ್ತು ಮುಂಗಾರು ಹಂಗಾಮಿಗೆ ಬಹಳ ಸೂಕ್ತವಾದಂತಹ ತಳಿ ಮತ್ತು ಇದು ದೀರ್ಘಕಾಲದ ತಳಿಯಾಗಿದೆ. ಸುಮಾರು 140 ದಿನಗಳು ಅಲ್ಲಿ ಇದು ಕಟಾವು ಬರುತ್ತದೆ. ಸರಾಸರಿ ಇಳುವರಿ ಸುಮಾರು 47 ಟನ್ನಷ್ಟು ಗಡ್ಡೆ ಇಳುವರಿಯನ್ನು ಒಂದು ಹೆಕ್ಟರ್ಗೆ ನಾವು ನಿರೀಕ್ಷೆ ಮಾಡಬಹುದು ಅರ್ಕಾ ಕಲ್ಯಾಣ ತಳಿಯಿಂದ. ಅದೇ ರೀತಿ ಈ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರಿನಿಂದ ಇನ್ನೂ ಕೆಲವು ತಳಿಗಳಾದಂತ ಅರ್ಕಾ ನಿಕೇತನ್, ಅರ್ಕಾ ಪ್ರಗತಿ, ಅರ್ಕಾ ಕೀರ್ತಿಮಾನ್, ಅರ್ಕಾ ಲಾಲಿಮಾ ಅಂತ ಕೆಲವೊಂದು ತಳಿಗಳು ಬಿಡುಗಡೆ ಮಾಡಲಾಗಿದೆ. ಅದೇ ರೀತಿ ನಮ್ಮ ಪೂನಾದಲ್ಲಿ ಇರುವಂತಹ ರಾಜಗುರು ನಗರದಲ್ಲಿ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಳೆಯ ಸಂಶೋಧನಾ ನಿರ್ದೇಶನಾಲಯ ಇದೆ. ಅಲ್ಲಿ ಕೂಡ ಆ ಸಂಸ್ಥೆಯಿಂದ ಕೂಡ ಕೆಲವು ಪ್ರಮುಖ ತಳಿಗಳನ್ನು ಕರ್ನಾಟಕದಲ್ಲಿ ಬೆಳೆಯಲಿಕ್ಕೆ ಶಿಫಾರಸು ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಭೀಮಾ ಸೂಪರ್ ಮತ್ತು ಭೀಮಾ ಡಾರ್ಕ್ ರೆಡ್, ಆಮೇಲೆ ಭೀಮಾ ಶಕ್ತಿ ಅಂತ. ಭೀಮಾ ಸೂಪರ್ ಮತ್ತು ಭೀಮಾ ಡಾರ್ಕ್ ರೆಡ್ ಅನ್ನೋ ತಳಿಗಳು ಇವು ಅಲ್ಪಾವಧಿ ತಳಿಗಳು. ಆಮೇಲೆ ಭೀಮಾ ಶಕ್ತಿ ಇದು ದೀರ್ಘಾವಧಿ ತಳಿ. ಭೀಮಾ ಸೂಪರ್ ಬಗ್ಗೆ ಹೇಳಬೇಕಾದ್ರೆ ಇದು ಮುಂಗಾರು ಮತ್ತು ಕೊನೆಯ ಮುಂಗಾರು ಬೆಳೆಯಾಗಿ ಬೆಳೆಯಬಹುದಾಗಿದೆ. ಸರಾಸರಿ ಇಳುವರಿ ಸುಮಾರು 25 ಟನ್ನಷ್ಟು ಒಂದು ಹೆಕ್ಟರ್ಗೆ ನಾವು ಪಡೆಯಬಹುದು. ಕೊನೆಯ ಮುಂಗಾರಿನಲ್ಲಿ ಬೆಳೆದಲ್ಲಿ ಹೆಚ್ಚಿನ ಇಳುವರಿ ಪಡೆಯಬಹುದು. ಅಂದ್ರೆ ಈಗ ಮನ್ಸೂನ್ ಸ್ಟಾರ್ಟ್ ಆಗಿದ್ದ, ಲೇಟ್ ಆಗಿ ಮನ್ಸೂನ್ ಸ್ಟಾರ್ಟ್ ಆಯ್ತು ಅಂದ್ರೆ ಅವಾಗ ನಾವು ಬೆಳೆ ಪ್ರಾರಂಭ ಮಾಡಿದ್ರೆ ನಾವು ಹೆಚ್ಚಿನ ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಭೀಮಾ ಡಾರ್ಕ್ ರೆಡ್ ಅಂತ ಇನ್ನೊಂದು ತಳಿ, ಅದು ಸರಾಸರಿ ಇಳುವರಿ ಸುಮಾರು 24-25 ಟನ್ನಷ್ಟು ಒಂದು ಹೆಕ್ಟೇರ್ಗೆ. ಇದು ಆಕರ್ಷಕ ಗಾಢ ಕೆಂಪು ಬಣ್ಣದ ಒಂದು ಗಡ್ಡೆಗಳನ್ನು ಹೊಂದಿರುತ್ತದೆ. ಇದು ನಾಟಿ ನಂತರ ಸುಮಾರು 90-100 ದಿನಗಳಲ್ಲಿ ಕೊಯ್ಲಿಗೆ ಬರುವಂತ ತಳಿ. ಆಗ್ಲೇ ನಾ ಹೇಳಿದಾಗೆ ಇದು ಅಲ್ಪಾವಧಿ ತಳಿ. ಆಮೇಲೆ ಭೀಮಾ ಶಕ್ತಿ ಅಂತ ಇನ್ನೊಂದು ತಳಿ, ಇದು ಕೆಂಪು ಗಡ್ಡೆಯನ್ನು ಹೊಂದಿರುತ್ತದೆ ಮತ್ತು ಮುಂಗಾರು ಬೆಳೆಯಾಗಿ ಬೆಳೆಯಬಹುದಾಗಿದೆ. ಸರಾಸರಿ ಇಳುವರಿ ಸುಮಾರು 45 ಟನ್ನಷ್ಟು. ಯಾಕಪ್ಪ ಅಂತಂದ್ರೆ ಇದು ದೀರ್ಘಾವಧಿ ತಳಿ ಆಗಿರೋದ್ರಿಂದ ಇದು ಉತ್ತಮ ಶೇಖರಣಾ ಸಾಮರ್ಥ್ಯ ಹೊಂದಿದೆ ಮತ್ತು ಉತ್ತಮವಾದ ಇಳುವರಿ ಕೊಡುವಂತ ತಳಿಯಾಗಿದೆ. ಸುಮಾರು ಈ ಒಂದು ಬೆಳೆ ಕಟಾವಿಗೆ ಬರಬೇಕಂದ್ರೆ ಸುಮಾರು 5-5.5 ತಿಂಗಳು ಬೇಕಾಗ್ತದೆ. ಅದೇ ರೀತಿ ನಮ್ಮಲ್ಲಿ ಕೆಲವೊಂದು ಸ್ಥಳೀಯ ತಳಿಗಳು ಕೂಡ ಪ್ರಚಲಿತದಲ್ಲಿ ನಮ್ಮ ರಾಜ್ಯದಲ್ಲಿ, ಮುಖ್ಯವಾಗಿ ಬಳ್ಳಾರಿ ರೆಡ್ ಅಂತ ಹೇಳಬಹುದು, ಆಮೇಲೆ ತೆಲಗಿ ರೆಡ್ ಮತ್ತು ಮತ್ತು ತೆಲಗಿ ಬಿಳಿ ಅಂತ ಹೇಳಬಹುದು. ಬಳ್ಳಾರಿ ರೆಡ್ ಈ ತಳಿ ಬಳ್ಳಾರಿ ಜಿಲ್ಲೆ ಸುತ್ತಮುತ್ತ ಪ್ರದೇಶದಲ್ಲಿ ಇದು ಒಂದು ಪ್ರಮುಖವಾದ ಸ್ಥಳೀಯ ಬೆಳೆ. ಈ ತಳಿಯ ಗಡ್ಡೆಗಳು ಸಾಧಾರಣ ಗಾತ್ರದಿಂದ ಕೂಡಿದ್ದು ಕಡಿಮೆ ಘಾಟ್ ವಾಸನೆ ಹೊಂದಿದ್ದು ಅಧಿಕ ಇಳುವರಿ ಕೊಡುವಂತ ಒಂದು ಇದಾಗಿದೆ. ಆಮೇಲೆ ಇದು ಕಟಾವಾದ ನಂತರ ಈ ಗಡ್ಡೆಗಳನ್ನು ಹೆಚ್ಚು ದಿನಗಳವರೆಗೆ ನಾವು ಕೆಡದಂತೆ ಶೇಖರಣೆ ಮಾಡಲಿಕ್ಕೂ ಕೂಡ ಅನುಕೂಲವಾಗ್ತದೆ. ಆಮೇಲೆ ತೆಲುಗು ಕೆಂಪು ಮತ್ತು ತೆಲುಗು ಬಿಳಿ ಇವು ನಮ್ಮ ಬಿಜಾಪುರ ಜಿಲ್ಲೆಯ ತೆಲಗಿ ಎಂಬ ಊರಿನಿಂದ ಬಂದಂತ ಒಂದು ಸ್ಥಳೀಯ ತಳಿ. ಇವು ಬಹಳ ಜನಪ್ರಿಯವಾದ ತಳಿಗೆ. ಈ ಗಡ್ಡೆಗಳು ಕೆಂಪು ಬಣ್ಣವಿದ್ದು ದಪ್ಪ ಗಾತ್ರದ ಚಪ್ಪಟೆ ಗೋಲಾಕಾರವಾಗಿರುತ್ತವೆ. ಇದನ್ನು ವಿಜಾಪುರ ಮತ್ತು ಕಲಬುರಗಿ ಪ್ರದೇಶದಲ್ಲಿ ನಾವು ಹೆಚ್ಚಾಗಿ ಮೊದಲಿನಿಂದನೂ ಕೂಡ ಬೆಳೀತಾ ಇದ್ದಾರೆ ರೈತರು. ಈ ಈರುಳ್ಳಿ ಬೆಳೆಯನ್ನು ಯಾವ ರೀತಿ ನಾವು ಬೇಸಾಯ ಮಾಡಬಹುದು ಅಂತ ಅಂತಂದ್ರೆ, ಮುಖ್ಯವಾಗಿ ನಾವು ಈ ಬೆಳೆಯನ್ನು ಕೂರಿಗೆಯಿಂದ ಬಿತ್ತನೆ ಮಾಡಬಹುದು ಅಥವಾ ಕೈಯಿಂದ ಬೀಜಗಳನ್ನು ಚೆಲ್ಲಿ ಕೂಡ ನಾವು ಬೆಳೆಯನ್ನು ಪಡೆಯಬಹುದು. ಆಮೇಲೆ ಸಸಿ ಮಾಡಿ ಸಸಿ ತಯಾರು ಮಾಡಿ ಆಮೇಲೆ ನಾಟಿ ಮಾಡಿ ಕೂಡ ನಾವು ಈ ಬೆಳೆಯನ್ನು ಬೆಳೆಯಬಹುದು. ಈಗ ಬೀಜದ ಪ್ರಮಾಣ ಎಷ್ಟು ಬೇಕಾಗ್ತದಪ್ಪ ಅಂತಂದ್ರೆ, ಈಗ ಕೈಯಿಂದ ಚೆಲ್ಲುವುದಾಗಿರ್ಬೋದು ಅಥವಾ ಕೂರಿಗೆ ಬಿತ್ತನೆ ಮಾಡುವುದಾಗಿರ್ಬೋದು, ಆ ರೀತಿ ನಾವು ಬಿತ್ತನೆ ಮಾಡಿದ್ರೆ ಸುಮಾರು 3-4 kg kgಯಷ್ಟು ಒಂದು ಎಕರೆಗೆ ಬೀಜ ಬೇಕಾಗ್ತದೆ. ಆಮೇಲೆ ಸಸಿ ಮಾಡಿ ನಾವು ನಂತರ ನಾಟಿ ಮಾಡುವ ಒಂದು ಬೆಳೆಗೆ ಸುಮಾರು 2 kg ಸಸಿ ಒಂದು ಎಕರೆಗೆ ಬೇಕಾಗ್ತದೆ. ಆಮೇಲೆ ಇದು ಒಂದು ಈ ಬೆಳೆಗೆ ಮುಖ್ಯವಾಗಿ ಬೇರೆ ಬೇರೆ ಪೋಷಕಾಂಶಗಳು ಬೇಕಾಗ್ತವೆ. ಇದರಲ್ಲಿ ಯಾವ್ಯಾವ ಪೋಷಕಾಂಶಗಳು ಮುಖ್ಯವಾಗಿ ನಾವು ಬೇಕಾಗಬಹುದಪ್ಪ ಅಂತಂದ್ರೆ, ಮುಖ್ಯವಾಗಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಈ ಗೊಬ್ಬರಗಳು, ಯಾವುದೇ ಬೆಳೆಯಲ್ಲಿ ಇವು ಮುಖ್ಯವಾದ ಪೋಷಕಾಂಶಗಳು. ಆಮೇಲೆ ಇದಕ್ಕೆ ಸುಮಾರು ನಾವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ನಾವು ಹೊಲ ತಯಾರಿ ಮಾಡಿದ ಮೇಲೆ ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಸುಮಾರು 12 tons ಒಂದು ಎಕರೆಗೆ ನಾವು ಒದಗಿಸಬೇಕಾಗ್ತದೆ, ಇದು ಭೂಮಿ ತಯಾರಿ ಮಾಡೋಕ್ಕಿಂತ ಮುಂಚೆ. ಆಮೇಲೆ ಸುಮಾರು 50 kg ಸಾರಜನಕ, 20 kg ರಂಜಕ ಮತ್ತು 50 kg ಪೊಟ್ಯಾಶ್ ಗೊಬ್ಬರವನ್ನು ನಾವು ಒದಗಿಸಬೇಕಾಗ್ತದೆ. ಅಂದ್ರೆ ಈಗ ಸುಮಾರು ನಾವು ಮುಖ್ಯವಾಗಿ ಸಾರಜನಕ, ರಂಜಕ, ಪೊಟ್ಯಾಶ್ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಸಾಮಾನ್ಯವಾಗಿ ರೈತರು ಯೂರಿಯಾ, ಡಿಎಪಿ ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾರೆ. ಅದರ ಪ್ರಮಾಣ ಎಷ್ಟು ಕೊಡಬೇಕಪ್ಪ ಅಂತಂದ್ರೆ, ಸುಮಾರು 90 kg ಒಂದು ಎಕರೆಗೆ 90 kg ಯೂರಿಯಾ ಬೇಕಾಗ್ತದೆ, ಸುಮಾರು 45 kg ಡಿಎಪಿ ಬೇಕಾಗ್ತದೆ, ಸುಮಾರು 85 kg ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಥವಾ MOP ಇದು ಬೇಕಾಗ್ತದೆ, ಇದು ಒಂದು ಎಕರೆಗೆ. ಮತ್ತೆ ಈಗ ಬೇಸಾಯ ಕ್ರಮಗಳ ಬಗ್ಗೆ ನಾವು ನೋಡೋದಾದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಇದನ್ನ 3 ವಿಧದಲ್ಲಿ ನಾವು ಬಿತ್ತನೆ ಮಾಡಬಹುದು. ಒಂದು ಬೀಜವನ್ನು ಚೆಲ್ಲುವುದರ ಮುಖಾಂತರ, ಆಮೇಲೆ ಬೀಜವನ್ನು ಕೂರಿಗೆಯಿಂದ ಬಿತ್ತನೆ ಮಾಡುವ ಮುಖಾಂತರ, ಆಮೇಲೆ ಸಸಿಗಳನ್ನು ತಯಾರು ಮಾಡಿ ನಾಟಿ ಮಾಡುವ ಮುಖಾಂತರ, ಇವು 3 ವಿಧಾನಗಳು ಇವೆ. ಆಮೇಲೆ ಈ ಬೆಳೆಗೆ ಕೆಲವೊಂದು ಲಘು ಪೋಷಕಾಂಶಗಳ ಅವಶ್ಯಕತೆನೂ ಇದೆ. ಈಗ ಮುಖ್ಯವಾದ ಸಾರಜನಕ, ರಂಜಕ, ಪೊಟ್ಯಾಶ್ ಅಲ್ಲದೇನೆ ನಾವು ಸಲ್ಫರ್ ಮತ್ತು ಸತು, ಸಲ್ಫರ್ ಅಥವಾ ಜಿಂಕ್ ಸಲ್ಫೇಟ್ ಅಂತ ಹೇಳ್ತೀವಿ, ಅವು ಕೂಡ ಈ ಬೆಳೆಗೆ ಬೇಕಾಗ್ತದೆ. ಈಗ ಸಲ್ಫರ್ ಮತ್ತು ಸತು ಕೊಡೋದ್ರಿಂದ ಗಡ್ಡೆಗಳ ಗುಣಮಟ್ಟ ಚೆನ್ನಾಗಿರ್ತದೆ ಮತ್ತು ಗಡ್ಡೆಗಳ ಕಟಾವ್ ಮಾಡಿದ ನಂತರ ನಾವು ಹೆಚ್ಚು ದಿವಸಗಳ ಕಾಲ ಅವನ್ನ ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ಸುಮಾರು 20 kg ಜಿಪ್ಸಮ್ ಹಾಕಬೇಕಾಗ್ತದೆ. ಸಲ್ಫರ್ ಒದಗಿಸಬೇಕಂದ್ರೆ ಜಿಪ್ಸಮ್ ಅಂತ ಸಿಗುತ್ತದೆ, ಅದನ್ನ ಒಂದು 20 kg ಒಂದು ಎಕರೆಗೆ, ಮತ್ತು ಜಿಂಕ್ ಸಲ್ಫೇಟ್ ಒಂದು 10 kg ಒಂದು ಎಕರೆಗೆ ನಾವು ಒದಗಿಸಿದಾದಲ್ಲಿ ಉತ್ತಮ ಇಳುವರಿ, ಗಡ್ಡೆಗಳ ಇಳುವರಿ ನೀವು ಪಡೆಯಬಹುದು ಮತ್ತು ಗಡ್ಡೆಗಳ ಶೇಖರಣಾ ಸಾಮರ್ಥ್ಯ ಕೂಡ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಇದು ಸಸಿ ಮಾಡಿ, ನಾವು ಸಸಿಗಳನ್ನ ತಯಾರು ಮಾಡಿ ಮುಂದೆ ನಾವು ನಾಟಿ ಮಾಡುವ ಪದ್ಧತಿ ಹೇಗಪ್ಪ ಅಂತಂದ್ರೆ, ಒಂದು ಎಕರೆಗೆ ಬೇಕಾಗುವ ಸಸಿಗಳನ್ನು ಬೆಳಿಬೇಕು ಅಂತಂದ್ರೆ, ಒಂದು 7.5 m ಉದ್ದ ಮತ್ತು 1.5 m ಅಗಲ ಮತ್ತು 10 cm ಎತ್ತರವಾದಂತ ಒಂದು 10 ಮಡಿಗಳನ್ನು ನಾವು ತಯಾರಿಸಬೇಕು. ಪ್ರತಿ ಮಡಿಗೆ ಒಂದು 3-4 bottles ಕೊಟ್ಟಿಗೆ ಗೊಬ್ಬರ ಮತ್ತು 1/2 kg 15-15-15 ಅಥವಾ 19-19-19 ಸಂಯುಕ್ತ ಗೊಬ್ಬರವನ್ನು ಮಣ್ಣಿನಲ್ಲಿ ಕೊಟ್ಟು ಚೆನ್ನಾಗಿ ಆ ಮಡಿಗಳಿಗೆ ಬೆರೆಸಬೇಕಾಗ್ತದೆ. ನಂತರ ಬಿತ್ತನೆ ಬೀಜಗಳನ್ನು 7.5 cm ಅಂತರದಲ್ಲಿ ಸಾಲುಗಳಲ್ಲಿ ಬಿತ್ತಬೇಕಾಗ್ತದೆ. ಆಮೇಲೆ ತಕ್ಷಣ ನಾವು ಬೀಜ ಹಾಕಿದ ನಂತರ ಮಡಿಗಳಿಗೆ ನೀರು ಬಿಡಬೇಕು. ಸಸಿಗಳು 6-8 weeks ನಾಟಿ ಮಾಡಲು ತಯಾರಾಗ್ತವೆ. ಸಸಿಗಳನ್ನು ನಾಟಿ ಮಾಡುವ ಮೊದಲು ಸಸಿಗಳ ಬೇರುಗಳು 2 ಗಂಟೆ ಕಾಲ ಶೇಕಡ 1 ಕಾರ್ಬನ್ ಡೈಜಿಂಗ್ ಮತ್ತು ಶೇಕಡ 0.25 ಕಾರ್ಬೋಸಲ್ಫಾನ್ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಈ ರೀತಿಯಾಗಿ ಉಪಚಾರ ಮಾಡುವುದರಿಂದ ಮುಖ್ಯ ಕ್ಷೇತ್ರದಲ್ಲಿ ಸುಮಾರು 30-40 days ಯಾವುದೇ ಶಿಲೀಂಧ್ರ ರೋಗ ಬರದಂತೆ ಇದು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಸಸಿ ಮಡಿಗಳಲ್ಲಿ ಬರುವಂತಹ ಡ್ಯಾಂಪಿಂಗ್ ಆಫ್ ಅಥವಾ ಸಸಿ ಕೊಳೆಯುವ ರೋಗ ಅಂತ ಬರ್ತದೆ, ಅದಕ್ಕೆ ನಾವು ಒಂದು ಜೈವಿಕ ಶಿಲೀಂಧ್ರನಾಶಕ ಬಳಸಬೇಕಾಗ್ತದೆ. ಅದು ಟ್ರೈಕೋಡರ್ಮ ವಿರಿಡೆ ಅಂತ ಹೇಳ್ತೀವಿ ನಾವು. ಅದನ್ನ 1.25 kg ಪ್ರತಿ ಹೆಕ್ಟರ್ಗೆ ಅದು ಸಗಣಿ ಗೊಬ್ಬರದಲ್ಲಿ ಅದರಲ್ಲಿ ಮಿಕ್ಸ್ ಮಾಡಿ ನಾವು ಹೊಲದಲ್ಲಿ ಹಾಕಿದ್ರೆ ಈ ಒಂದು ಸಸಿ ಸಾಯುವ ರೋಗ ಅಥವಾ ಕೊಳೆಯ ರೋಗ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಸಸಿ ತಯಾರಾದ ನಂತರ ನಾಟಿ ಯಾವ ರೀತಿ ಮಾಡಬಹುದು ಅಂತಂದ್ರೆ, ನಾಟಿ ಮಾಡುವ ಜಮೀನನ್ನು ರೆಂಟೆ ಅಥವಾ ಎಲ್ಲ ಹೊಡೆದು ಮಣ್ಣನ್ನು ನಾವು ಸರಿಯಾಗಿ ಹದಗೊಳಿಸಿ ನಾಟಿ ಮಾಡುವ ಮುನ್ನ ಪೂರ್ತಿ ಪ್ರಮಾಣದ, ನಾ ಹೇಳಿದ ಹಾಗೆ ಪೂರ್ತಿ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ, 50% ಸಾರಜನಕ, ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರಗಳನ್ನು ಕೊಡಬೇಕಾಗ್ತದೆ. ಸಸಿಗಳನ್ನು 15 cm ಅಂತರದ ಸಾಲುಗಳಲ್ಲಿ ಸುಮಾರು 7.5-10 cm ಒಂದರಂತೆ ನಾವು ನಾಟಿ ಮಾಡ್ಕೋಬೇಕಾಗ್ತದೆ. 6 ವಾರಗಳ ನಂತರ ಉಳಿದ 50% ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ನಾವು ಕೊಟ್ಟು ಸಸಿಗಳಿಗೆ ಸ್ವಲ್ಪ ಮಣ್ಣು ಏರಿಸಬೇಕು. ನಾಟಿ ಮಾಡುವ ಕಾಲದಲ್ಲಿ ಸಸಿಗಳ ತುದಿಯನ್ನು ಕತ್ತರಿಸಿ ನಾಟಿ ಮಾಡುವುದರಿಂದ ಹೆಚ್ಚಿನ ಇಳುವರಿಯನ್ನು ಬಡುವುದೆಂದು ನಾವು ಕಂಡು ಬಂದಿದೆ. ಆಮೇಲೆ ಇದು ಒಂದು ನಾಟಿ ಮಾಡುವ ವಿಧಾನ. ಆಮೇಲೆ ಚೆಲ್ಲುವುದು ಅಥವಾ ಕುರಿಗೆ ಬಿತ್ತನೆ ಮಾಡುವುದು. ಈಗ ಚೆಲ್ಲುವುದಂತಂದ್ರೆ ಭೂಮಿಯನ್ನು ಬಿತ್ತನೆಗೆ ಸಿದ್ಧಪಡಿಸಿದ ನಂತರ ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಸೇರಿಸಬೇಕು. ತಳ್ಳಗೆ ಈ ಬೀಜಗಳನ್ನು ಕೈಯಿಂದ ಬಿತ್ತಿ 4 ವಾರಗಳ ನಂತರ ಒಂದು 5 cm ಒಂದರಂತೆ ಸಸಿಗಳನ್ನು ಉಳಿಸಿ ಉಳಿದವನ್ನು ನಾವು ಕಿತ್ತು ಹಾಕಬೇಕಾಗ್ತದೆ. ಅಂದ್ರೆ ಈ ರೀತಿ ಮಾಡುವುದರಿಂದ ಗಡ್ಡೆಗಳ ಗಾತ್ರ ಸರಿಯಾಗಿ ಬಂದು ಇಳುವರಿ ಕೂಡ ಹೆಚ್ಚಿಗೆ ಪಡೆಯಬಹುದು. ಈ 3 ನಾಟಿ ವಿಧಾನಗಳ ಪೈಕಿ ಈಗ ಕೂರಿಗೆ ಬಿತ್ತನೆ ಮಾಡುವುದು ಮತ್ತು ಚೆಲ್ಲುವುದು ಇದು ಪ್ರಮುಖವಾಗಿ ಮುಂಗಾರು ಬೆಳೆಗೆ ಇದು ಸೀಮಿತವಾಗಿರುತ್ತದೆ ಮತ್ತು ನಾಟಿ ಮಾಡುವ ಪದ್ಧತಿ ಹಿಂಗಾರು ಬೆಳೆಗೆ ಸೀಮಿತವಾಗಿರುತ್ತದೆ. ಆಮೇಲೆ ನಾಟಿ ಮಾಡಿದ ಮೇಲೆ ಮತ್ತು ಬಿತ್ತನೆ ಮಾಡಿದ ಮೇಲೆ ನೀರು ಮತ್ತು ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕಪ್ಪ ಅಂತಂದ್ರೆ, ಈಗ ಹವಾಮಾನ ಮತ್ತು ಮಣ್ಣಿನ ಗುಣಧರ್ಮಕ್ಕೆ ಅನುಸಾರವಾಗಿ ನಾವು ಸುಮಾರು 6-7 ದಿವಸಗಳಿಗೊಮ್ಮೆ ನಾವು ನೀರು ಬಿಡಬೇಕಾಗ್ತದೆ. ಅಧಿಕ ಇಳುವರಿಯನ್ನು ಪಡೆಯಲು ಸಸಿ ಮಾಡಿದ ದಿನದಿಂದ ಗಡ್ಡೆಗಳನ್ನು ಕಟಾವು ಮಾಡುವವರೆಗೂ ಕೂಡ ಒಂದು ಸುಮಾರು 16-20 ಸಲ ನೀರು ಕೊಡುವ ಅವಶ್ಯಕತೆವಾಗಿರುತ್ತದೆ. ಈ ಕಳೆಗಳ ನಿಯಂತ್ರಣ ಮಾಡಬೇಕಂತಂದ್ರೆ, ಕಳೆಗಳು ನೀರು, ಬೆಳಕು ಮತ್ತು ಪೋಷಕಾಂಶಗಳಿಗೋಸ್ಕರ ಬೆಳೆಗಳ ಜೊತೆ, ನಮ್ಮ ಪ್ರಮುಖವಾದ ಬೆಳೆಗಳ ಜೊತೆ ಸ್ಪರ್ಧೆ ಮಾಡ್ತವೆ. ಹೀಗಾಗಿ ಈ ಕಳೆಗಳ ಪೈಪೋಟಿಯಿಂದ ಸಸಿಗಳ ಸಂಖ್ಯೆ ಕಡಿಮೆ ಆಗುವುದರ ಜೊತೆಗೆ ಬೆಳವಣಿಗೆ ಕೂಡ ಕುಂಠಿತವಾಗಿ ಗಡ್ಡೆ ಗಾತ್ರ ಚಿಕ್ಕದಾಗಿ ಇಳುವರಿಯಲ್ಲಿ 40-70% ಕೂಡ ಕಳೆಗಳ ನಿಯಂತ್ರಣ ಮಾಡದೇ ಇದ್ರಿಂದ ಇಳುವರಿ ಕಡಿಮೆ ಆಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಈರುಳ್ಳಿಯಲ್ಲಿ ನಾಟಿ ಮಾಡಿದ 1.5 ತಿಂಗಳೊಳಗಾಗಿ ಕಳೆ ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಈಗ ಕಳೆ ನಿಯಂತ್ರಣ ಮಾಡಬೇಕಂತಂದ್ರೆ ಕೆಲವೊಂದು ಹರ್ಬಿಸೈಡ್ಸ್ ಅಂತ ಹೇಳ್ತೀವಿ ನಾವು, ವೀಡಿಸೈಡ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಪೆಂಡಿಮಿಥಿಲಿನ್ ಅಂತ ಒಂದು ಬರ್ತದೆ. ಅದನ್ನು ಸುಮಾರು 3.5-4 ml ನಷ್ಟು 1 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನಲ್ಲಿ ತೇವಾಂಶ ಇರುವಾಗ ಸಿಂಪಡಣೆ ಮಾಡಬೇಕು. ಅಂದ್ರೆ ಬಿತ್ತಿದ ನಂತರ, ಬಿತ್ತಿದ 1-2 ದಿವಸದ ನಂತರ ಕೂಡ ನಾವು ಇದನ್ನ ಮಣ್ಣಿಗೆ ಸಿಂಪಡಣೆ ಮಾಡಬೇಕು. ತದನಂತರ 30 ದಿನಗಳ ಬಳಿಕ ಆಕ್ಸಿಕ್ಲೋರೋಫಿನ್ ಅಂತ ಒಂದು ವೀಡಿಸೈಡ್ ಬರ್ತದೆ, ಅದನ್ನು ಕೂಡ 1 ml ನಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಈ ರೀತಿ ಮಾಡುವುದರಿಂದ ಈಗ ಮೊಳಕೆ ಹೊಡೆಯುವಂತಹ ಬೀಜದ ಕಳೆಗಳು ಕೂಡ ನಾಶವಾಗಿ ನಾವು ಸುಮಾರು 40-50 ದಿವಸದ ತನಕ ಈ ಬೆಳೆಗೆ ಯಾವುದೇ ಕಳೆಗಳು ಬರುವುದಂತೆ ನಾವು ನೋಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ನಾವು ಕಳೆಗಳ ನಿಯಂತ್ರಣಕ್ಕೆ ನಾವು ಕೈ ಕಸ ತೆಗೆದು ಕೂಡ ಕೆಲವೊಂದು ಸಂದರ್ಭದಲ್ಲಿ, ವಿಶೇಷವಾಗಿ ಕೆಲವು ರೈತರು ಈ ಈರುಳ್ಳಿ ಬೆಳೆಯನ್ನು ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ರೆ ಅವರು ಈ ಯಾವುದು ಈ ಹರ್ಬಿಸೈಡ್ ಆಗಿರಲಿ ಕೆಮಿಕಲ್ಸ್ ಆಗಲಿ ಉಪಯೋಗ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಕಳೆ ನಿಯಂತ್ರಣವನ್ನು ಆಳುಗಳ ಮುಖಾಂತರ ನಾವು ಮಾಡಬೇಕಾಗ್ತದೆ, ಅಥವಾ ನಾವು ಈ ಇಂಟರ್ ಕಲ್ಟಿವೇಷನ್ ಮಾಡಿ ಕೂಡ ನಾವು ಕಳೆಗಳ ನಿಯಂತ್ರಣ ಮಾಡಬಹುದು. ಇದು ಎಲ್ಲ ಕಳೆ ನಿರ್ವಹಣೆ ಮತ್ತು ನಿರ್ವಹಣೆ ಮತ್ತು ಗೊಬ್ಬರ ನಿರ್ವಹಣೆ ಬಗ್ಗೆ ಆಯಿತು. ಈಗ ಬೆಳೆಗೆ ಬರುವಂತಹ ಮುಖ್ಯವಾದ ರೋಗ ಮತ್ತು ಕೀಟಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಈಗ ಮುಖ್ಯವಾಗಿ ಕೀಟಗಳ ಪೈಕಿ ಥ್ರಿಪ್ಸ್ ನುಸಿ ಅಂತ ಬರ್ತದೆ, ಅದು ಒಂದು ಮುಖ್ಯವಾದ ಕೀಟ. ಆಮೇಲೆ ಎಲೆ ಕತ್ತರಿಸುವಂತ ಒಂದು ಹುಳ, ಇವು ಎರಡು ಒಂದು ಪ್ರಮುಖವಾದ ಕೀಟಗಳು ಇಲ್ಲಿ ಈರುಳ್ಳಿ ಬೆಳೆಯಲ್ಲಿ. ಈ ಥ್ರಿಪ್ಸ್ ನುಸಿ ಅಕ್ಟೋಬರ್ದಿಂದ ಮೇ ತಿಂಗಳಲ್ಲಿ ಇದರ ಬಾಧೆ ಈ ಬೆಳೆಗೆ ಹೆಚ್ಚಾಗಿ ಬರ್ತದೆ. ಅಂದ್ರೆ ಹಿಂಗಾರಿ ಹಂಗಾಮಿನಲ್ಲಿ ಬೆಳೆದಂತ ಬೆಳೆಯ ಪ್ರಾರಂಭದ ದಿನಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಒಣ ಹವಾಮಾನ ಇದರ ಬೆಳವಣಿಗೆ ಬಹಳ ಸಹಕಾರಿ ಆಗ್ತದೆ. ಇದರ ಬಾಧಿತ ಎಲೆಗಳ ಮೇಲೆ ಬಿಳಿ ಮಚ್ಚೆಗಳು ಕಾಣಿಸಿಕೊಂಡು ನಂತರ ಅವು ಕಂದು ಬಣ್ಣಕ್ಕೆ ತಿರುಗುತ್ತವೆ. ಈ ಎಲೆಗಳ ತುದಿಯಿಂದ ಕೆಳಗೆ ವಿರೂಪಗೊಳ್ಳುತ್ತಾ ಬರುತ್ತದೆ, ನಂತರ ಎಲೆಗಳು ಸೊರಗಿ ಒಣಗ್ತವೆ. ಇದರಿಂದ ಗಡ್ಡೆಗಳ ಗಾತ್ರ ಕಡಿಮೆ ಆಗ್ತದೆ ಮತ್ತು ಇಳುವರಿಯಲ್ಲಿ ಬಹಳ ವ್ಯತ್ಯಾಸ ಆಗ್ತದೆ. ಈ ಒಂದು ಥ್ರಿಪ್ಸ್ ನುಸಿಯನ್ನು ಯಾವ ರೀತಿ ನಾವು ಹತೋಟಿ ಮಾಡಬೇಕಪ್ಪ ಅಂತಂದ್ರೆ, ಬಿತ್ತಿದ 3 ವಾರಗಳ ನಂತರ ಸುಮಾರು 1.7 ml ನಷ್ಟು ಡೈಮೆಥೋಟ್ ಅಂತ ಒಂದು ಬರ್ತದೆ ಔಷಧಿ, ಅದನ್ನ ನಾವು ಸಿಂಪಡಣೆ ಮಾಡಬಹುದು. ಅಥವಾ ಇಮಿಡಾಕ್ಲೋಪ್ರಿಡ್ ಅಂತ ಒಂದು ಔಷಧಿ ಬರ್ತದೆ, ಅದನ್ನ 1.3 ml/L ಅಂದ್ರೆ ಸುಮಾರು ನೀವು 16 ಲೀಟರ್ ಕೆಪಾಸಿಟಿ ಇರುವಂತ ಒಂದು ಸಿಂಪರಣಾ ಟ್ಯಾಂಕ್ ಇದ್ರೆ ಅದಕ್ಕೆ ಒಂದು 4-5 ಮಿಲಿಯಷ್ಟು ಈ ಇಮಿಡಾಕ್ರೋಪಿಡ್ ಅನ್ನು ಬಳಸಿ ಸಿಂಪರಣೆ ಮಾಡಬಹುದು. ಅಥವಾ ಇನ್ನೊಂದು ಬೇವಿನ ಎಣ್ಣೆ ಬರ್ತದೆ, ಅದು ಕೂಡ ಈ ಒಂದು ರಸ ಹೀರುವ ಕೀಟ ಅಥವಾ ವಿಶೇಷವಾಗಿ ಥ್ರಿಪ್ಸ್ ನುಸಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ವಿಧಾನ. ಆ ಬೇವಿನ ಎಣ್ಣೆಯನ್ನು ಸುಮಾರು 5 ml 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಈ ಥ್ರಿಪ್ಸ್ ನುಸಿಯನ್ನು ನಾವು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಅದೇ ರೀತಿ ಇನ್ನೊಂದು ಮುಖ್ಯವಾದ ಕೀಟ ಇಲ್ಲಿ ಈರುಳ್ಳಿ ಬೆಳೆಯಲ್ಲ ಏನಪ್ಪಾ ಅಂತಂದ್ರೆ ಎಲೆ ಕತ್ತರಿಸುವ ಹುಳು. ಈ ಕೀಟ ಎಲೆಗಳನ್ನು ತಿಂದು ಎಲೆಯ ಕೊಳವೆಯಲ್ಲಿ ಅಂದ್ರೆ ಅದು ಈರುಳ್ಳಿ ಎಲೆ ಕೊಳವೆ ಆಕಾರ ನಡುವ ಇದು ಇರ್ತದೆ, ಗ್ಯಾಪ್ ಇರ್ತದೆ, ಹೀಗಾಗಿ ಅಲ್ಲಿ ಅಡಕೊಂಡಿರ್ತದೆ. ಈ ಎಲೆಗಳ ಮೇಲೆ ರಂಧ್ರ ಮತ್ತು ಅದರ ಮಲದಿಂದ ಈ ಕೀಡೆಯ ಇರುವಿಕೆಯನ್ನು ನಾವು ಗುರುತಿಸಬಹುದು. ಈ ಹುಳುಗಳು ಗಡ್ಡೆ ಮೇಲೂ ರಂಧ್ರ ಮಾಡುತ್ತವೆ ಮತ್ತು ಇದರಿಂದ ಗಡ್ಡೆಯ ಇಳುವರಿ ಮತ್ತು ಶೇಖರಣಾ ಅವಧಿ ಬಹಳ ಕಡಿಮೆ ಆಗ್ತದೆ. ಈ ಒಂದು ಎಲೆ ಕತ್ತರಿಸುವ ಹುಳುವನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಪ್ರತಿ ಲೀಟರ್ ನೀರಿಗೆ 2 ml ಕ್ಲೋರೋಪೈರಿಪಾಸ್ ಅಂತ ಒಂದು ಔಷಧಿ ಸಿಗ್ತದೆ ಅಥವಾ ಕ್ಯುನಾಲ್ಪಾಸ್ ಅಂತ ಒಂದು ಔಷಧಿ ಸಿಗ್ತದೆ, ಅದನ್ನು ಕೂಡ ಒಂದು 2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಗಿಡದ ಸುತ್ತಲೂ ತೊಯಿಸಬೇಕಾಗ್ತದೆ. ಅದು ಎಲ್ಲೆಲ್ಲಿ ಈ ಎಲೆ ಕತ್ತರಿಸುವ ಹುಳ ಬಾಧೆ ಕಂಡು ಬಂದಿರ್ತದೆ ಆ ಗಿಡದ ಸುತ್ತಲೂ ನಾವು ಡ್ರೆಂಚಿಂಗ್ ಅಂತ ಹೇಳ್ತೀವಿ. ಇದನ್ನ ಈ ಒಂದು ಕೆಮಿಕಲ್ಸ್ ಗಳನ್ನ ಉಪಯೋಗ ಮಾಡಿಕೊಂಡು ನಾವು ಡ್ರೆಂಚಿಂಗ್ ಮಾಡಬಹುದು. ಆಮೇಲೆ ರೋಗಗಳ ಪೈಕಿ ಕಾಡಿಗೆ ರೋಗ, ನೇರಳೆ ಎಲೆ ಮಚ್ಚಿ ರೋಗ ಬಹಳ ಮುಖ್ಯವಾದ ರೋಗಗಳು ಈರುಳ್ಳಿ ಬೆಳೆಯಲ್ಲಿ. ಈ ಕಾಡಿಗೆ ರೋಗ ಬೀಜದಿಂದ ಹರಡುವಂತ ಒಂದು ರೋಗ, ಮೊಳಕೆ ಒಡೆದ ಬೀಜದ ಎಲೆಗಳ ಮೇಲೆ ಕಪ್ಪು ಮಚ್ಚೆ ಕಾಣಿಸಿಕೊಳ್ಳುತ್ತದೆ, ಇದು ಅದರ ಒಂದು ಇರುವಿಕೆಯನ್ನು ನಾವು ಸುಲಭವಾಗಿ ಗುರುತಿಸಬಹುದು. ಈ ಮಚ್ಚೆಗಳು ದಟ್ಟವಾದ ಆಕಾರ ಪಡೆದು ನಂತರ ಒಡೆದು ಕಪ್ಪು ಕಾಡಿಗೆ ಅಂತ ಒಂದು ಪುಡಿಯನ್ನು ಹೊರಗೆ ಬಿಡ್ತವೆ. ಈ ಬಾಧಿತ ಬೆಳೆಯು ಸುಮಾರು 3-4 ವಾರಗಳಲ್ಲಿ ಒಣಗಿ ಸಂಪೂರ್ಣವಾಗಿ ಸಾಯ್ತದೆ. ಉಳಿದ ಸಸ್ಯಗಳ ಬೆಳವಣಿಗೆ ಕುಂಠಿತವಾಗಿ ಗಟ್ಟಿಯಾಗಿ ವಿಕಾರವಾಗಿ ಗಾಯಗಳನ್ನು ಹೊಂದುತ್ತದೆ. ಈ ಪೂರ್ತಿಯಾಗಿ ಬೆಳೆದ ಸಸ್ಯಗಳ ಎಲೆಗಳ ಮತ್ತು ಗಡ್ಡೆಗಳ ಮೇಲೆ ಈ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ. ಈ ಕಾಡಿಗೆ ರೋಗ ಕೂಡ ಈಗ ನೀವು ಕಟಾವು ಮಾಡಿದ ನಂತರನೂ ಕೂಡ ನೀವು ಶೇಖರಣಾ ಕೊಠಡಿಯಲ್ಲಿ ಕೂಡ ಇದನ್ನ ಕಾಣಬಹುದು. ಈಗ ಮೇಲಿನ ಒಂದು ಗಡ್ಡೆಯ ಪದರನ್ನು ತೆಗೆದ್ರೆ ಒಳಗೆ ಒಂದು ಕಪ್ಪು ಕಾಡಿಗೆ ಅಂತ ಒಂದು ಪೌಡರ್ ನೀವು ಕಾಣಬಹುದು. ಇದು ಕಾಡಿಗೆ ರೋಗದ ಲಕ್ಷಣ. ಈ ಕಾಡಿಗೆ ರೋಗ ಬೀಜದಿಂದ ಹರಡೋದ್ರಿಂದ ಇದರನ್ನು ಬೀಜೋಪಚಾರ ಮಾಡಿ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ಕ್ಯಾಪ್ಟನ್ ಅಂತ ಒಂದು ಶಿಲೀಂಧ್ರ ನಾಶಕ ಬರುತ್ತದೆ, ಅದನ್ನ ಒಂದು 2 gram ಒಂದು ಕೆಜಿ ಈರುಳ್ಳಿ ಬೀಜಕ್ಕೆ ನಾವು ಉಪಚಾರ ಮಾಡಿ ಬಿತ್ತುವುದರಿಂದ ನಾವು ಈ ಕಾಡಿಗೆ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಇನ್ನೊಂದು ಮುಖ್ಯವಾದ ರೋಗ ಈ ಈರುಳ್ಳಿ ಬೆಳೆ ಏನಪ್ಪಾ ಅಂತಂದ್ರೆ ನೇರಳೆ ಎಲೆ ಮಚ್ಚೆ ರೋಗ. ಇದರಲ್ಲಿ ಎಲೆಗಳ ಮೇಲೆ ಹಳದಿ ಮತ್ತು ಬಿಳಿಯಂತ ಒಂದು ಚಿಕ್ಕೆಗಳು ಪ್ರಾರಂಭವಾಗುತ್ತದೆ, ನಂತರ ಇವು ಚಿಕ್ಕೆಗಳು ತತ್ತಿ ಆಕಾರದ ನೇರಳೆ ಚುಕ್ಕೆಗಳಾಗಿ ಕಾಣಿಸಿಕೊಳ್ತವೆ, ನಂತರ ಎಲೆಗಳು ಬಾಗಿ ಸಾಯಲಿಕ್ಕೆ ಪ್ರಾರಂಭ ಆಗ್ತದೆ. ಈಗ ಎಲೆಗಳ ಸಂಖ್ಯೆ ಅಥವಾ ಎಲೆಗಳು ಒಣಗಿ ಕಡಿಮೆ ಆದ ನಂತರ ಈಗ ಗಡ್ಡೆಗೆ ಸರಿಯಾದ ಪೋಷಕಾಂಶ ಸಿಗಲಾರದೆ ಗಡ್ಡೆಗಳ ಗಾತ್ರ ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ, ಹಾಗಾಗಿ ಇಳುವರಿ ಬಹಳ ಕುಂಠಿತ ಆಗ್ತದೆ. ನೇರಳೆ ಎಲೆ ಮಚ್ಚು ರೋಗವನ್ನು ನಾವು ಹತೋಟಿ ಮಾಡಲಿಕ್ಕೆ ಬಿತ್ತಿದ 3 ವಾರಗಳ ನಂತರ 2 gram ಮ್ಯಾಂಕೋಜಬ್ ಅಂತ ಒಂದು ಶಿಲೀಂಧ್ರ ನಾಶಕ ಸಿಗ್ತದೆ ಅಥವಾ ಮ್ಯಾನೆಬ್ ಅಂತ ಒಂದು ಇನ್ನೊಂದು ನಾಶಕ ಸಿಗ್ತದೆ, ಅದನ್ನು 2 gram ಒಂದು ಪ್ರತಿ ಲೀಟರ್ ನೀರಿಗೆ ಕರಗಿಸಿ ನಾವು ಒಂದು ಬಿತ್ತಿದ 3 ವಾರಗಳ ನಂತರ 15 ದಿವಸಕ್ಕೆ ಒಂದು ಸಲ 2 ಸಲ ನಾವು ಸಿಂಪರಣೆ ಮಾಡೋದ್ರಿಂದ ಈ ನೇರಳೆ ಎಲೆ ಮಚ್ಚು ರೋಗವನ್ನು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಅದೇ ರೀತಿ ಇತ್ತಿತ್ತಲಾಗಿ ಕೆಲವೊಂದು 3-4 ವರ್ಷಗಳಿಂದ ವಿಶೇಷವಾಗಿ ಇಲ್ಲಿ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ರೈತರ ಹೊಲದಲ್ಲಿ ತಿರುಗುಣಿ ರೋಗ ಒಂದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಇದು ತಿರುಗುಣಿ ರೋಗ ಅಂತಂದ್ರೆ ಇದಕ್ಕೆ ನಾವು ಆನಿಯನ್ ಟ್ವಿಸ್ಟಿಂಗ್ ಡಿಸೀಸ್ ಅಂತ ಹೇಳ್ತೀವಿ. ಎಲೆಗಳು ಒಂಥರ ತಿರುಗಿಬಿಟ್ಟು ಬೆಳವಣಿಗೆ ಬಹಳ ಕುಂಠಿತ ಆಗ್ತದೆ. ಈ ತಿರುಗುಣಿ ರೋಗ ವಿಶೇಷವಾಗಿ ಹೆಚ್ಚು ಮಳೆ ಆಗೋದ್ರಿಂದ ಇದು ಬರುವಂತ ರೋಗ. ಅಂದ್ರೆ ಬಿತ್ತಿದ ಒಂದು 15 ದಿವಸದ ನಂತರ ಸತತವಾಗಿ ಮಳೆ ಬೀಳ್ತಾ ಇದ್ರೆ ಜಮೀನಿನಲ್ಲಿ ತೇವಾಂಶ ಹೆಚ್ಚಿಗೆ ಆಗಿ ಈ ರೋಗ ಬರುವ ಸಾಧ್ಯತೆ ಇದೆ. ಈ ತಿರುಗುಣಿ ರೋಗ ಒಂದು ಶಿಲೀಂಧ್ರದಿಂದ ಬರುವಂತ ರೋಗ ಮತ್ತು ಕೆಲವೊಂದು ಪೋಷಕಾಂಶಗಳ ಕೊರತೆಯಿಂದನೂ ಕೂಡ ಇದು ಈ ತಿರುಗುಣಿ ರೋಗ ಕಾಣಿಸಿಕೊಳ್ತದೆ. ವಿಶೇಷವಾಗಿ ಶಿಲೀಂಧ್ರವನ್ನು ನಾವು ಹತೋಟಿ ಮಾಡಬೇಕಪ್ಪ ಅಂತಂದ್ರೆ ಕಸ್ಟೋಡಿಯಾ ಅಂತ ಒಂದು ಶಿಲೀಂಧ್ರ ನಾಶಕ ಬರ್ತದೆ, ಅದು 1 ml 1 ಲೀಟರ್ ನೀರಿಗೆ ಸಿಂಪರಣೆ ಮಾಡಿ ನಾವು ಅದನ್ನು ಹತೋಟಿ ಮಾಡಬಹುದು. ಅಥವಾ ಒಂದು ವೇಳೆ ಇದು ಅಲ್ಪ ಸ್ವಲ್ಪ ಜಮೀನಿನಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಒಂದು 5-10% ಕಾಣಿಸಿಕೊಳ್ತಾ ಇತ್ತುಪ್ಪ ಅಂತಂದ್ರೆ ಆ ಒಂದು ಹಂತದಲ್ಲಿ ನಾವು ಜೈವಿಕ ಶಿಲೀಂಧ್ರನಾಶಕಗಳಾದಂತ ಟ್ರೈಕೋಡರ್ಮಾ ವಿರಿಡೆ, ಸೂಡಾಮೋನಾಜು ಮತ್ತು ಬೆಸ್ಲ ಸಬ್ಸ್ಟಿಲಿಸ್ ಈ ಒಂದು ಜೈವಿಕ ಶಿಲೀಂಧ್ರನಾಶಕಗಳನ್ನು ಕೂಡ ನಾವು ಸುಮಾರು 5 gram 1 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ತಿರುಗುಣಿ ರೋಗವನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ನಾವು ಕೆಲವೊಂದು ಪೋಷಕಾಂಶಗಳಾದಂತ ಈ ಪೊಟ್ಯಾಶ್ ಆಗಿರ್ಬೋದು ಅಥವಾ ಬೋರಾನ್ ಆಗಿರ್ಬೋದು, ಇವುಗಳನ್ನು ಕೂಡ ನಾವು ಈ ಒಂದು ತಿರುಗುಣಿ ರೋಗ ಕಂಟ್ರೋಲ್ ಮಾಡಲಿಕ್ಕೆ ಒದಗಿಸಬೇಕಾಗ್ತದೆ. ವಿಶೇಷವಾಗಿ ನಾವು ಪೊಟ್ಯಾಷವನ್ನು ಒದಗಿಸಬೇಕಾದ್ರೆ ಪೊಟ್ಯಾಷ್ ನೈಟ್ರೇಟ್ ಅಂತ ಒಂದು ಪುಡಿ ರೂಪದಲ್ಲಿ ಒಂದು ಗೊಬ್ಬರ ಸಿಗ್ತದೆ, ಅದನ್ನ ಒಂದು 4 ಗ್ರಾಂನಷ್ಟು 1 ಲೀಟರ್ ನೀರಿಗೆ ಸೇರಿಸಿ ನಾವು ಸಿಂಪಡಣೆ ಮಾಡಬೇಕು. ಆಮೇಲೆ ಬೋರಾನ್ ಅನ್ನು, ಬೋರಾಕ್ಸ್ ಅಂತ ಒಂದು ಪೌಡರ್ ಬರ್ತದೆ, ಅದನ್ನ ಒಂದು 2 ಗ್ರಾಂನಷ್ಟು, ಬೋರಾಕ್ಸ್ ಅನ್ನು 2 ಗ್ರಾಂನಷ್ಟು 1 ಲೀಟರ್ ನೀರಿಗೆ ಸೇರಿಸಿ ನಾವು ಸಿಂಪಡಣೆ ಮಾಡೋದ್ರಿಂದ ಇದು ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಬೇಕಾಗ್ತದೆ. ಒಂದೇ ಕೀಟನಾಶಕ ಅಲ್ಲ ಅಥವಾ ಪೌಷ್ಟಿಕಾಂಶ ಅಲ್ಲ, ಶಿಲೀಂದ್ರನಾಶಕ ಅನ್ನು ಬಳಸಬೇಕು ಮತ್ತು ಜೈವಿಕ ಶಿಲೀಂದ್ರನಾಶಕವನ್ನು ಬಳಸಬೇಕು ಮತ್ತು ಈ ಪೌಷ್ಟಿಕಾಂಶವಾದಂತ ಪೊಟ್ಯಾಶ್ ಮತ್ತು ಬೋರಾನ್ ಅಂತ ಇವುಗಳನ್ನು ಕೂಡ ಬಳಸುವುದರಿಂದ ನಾವು ಸಮಗ್ರವಾಗಿ ಈ ತಿರುಗುಣಿ ರೋಗವನ್ನು ಹತೋಟಿಯಲ್ಲಿ ಇಡಬಹುದು. ಆಮೇಲೆ ಸತತವಾಗಿ ನಾವು ಈರುಳ್ಳಿ ಬೆಳೆಯನ್ನು ಒಂದೇ ಜಾಗದಲ್ಲಿ ಬೆಳೆಯುವುದರಿಂದ ಈ ರೋಗ ಆದಷ್ಟು ಹೆಚ್ಚಿಗೆ ಬರುವ ಸಂಭವ ಇರ್ತದೆ. ಆದ್ರಿಂದ 3-4 ವರ್ಷಕ್ಕೆ ಒಂದು ಬೆಳೆ ಪರಿವರ್ತನೆ ಮಾಡುವುದು ಒಂದು ಸೂಕ್ತ ವಿಧಾನ ಅಂತ ಹೇಳಬಹುದು. ಆಮೇಲೆ ಈ ಕಟಾವು, ಗಡ್ಡೆಗಳನ್ನ ಕಟಾವು ಮಾಡುವಂತ ಹಂತ ಏನಪ್ಪಾ ಅಂತಂದ್ರೆ, ಈಗ ಸುಮಾರು ಅದು ತಳಿಗಳ ಒಂದು ಅವಧಿಯ ಮೇಲೆ ಹೋಗ್ತದೆ. ಇದರಲ್ಲಿ ಸುಮಾರು ಅಲ್ಪಾವಧಿ ತಳಿಗಳಾದವೆ, ಆಮೇಲೆ ದೀರ್ಘಾವಧಿ ತಳಿಗಳು ಕೂಡ ಇದಾವೆ. ಈಗ ಅಲ್ಪಾವಧಿ ತಳಿಗಳು ಬಿತ್ತನೆ ಮಾಡಿದ ಮೇಲೆ ಸುಮಾರು 100-110 ದಿವಸಗಳೊಳಗೆ ಕಟಾವು ಮಾಡಬಹುದು. ಆ ದೀರ್ಘಾವಧಿ ತಳಿಗೆ ಬಂದ್ರೆ ಸುಮಾರು 150-160 ದಿವಸಗಳೊಳಗೆ ಅವು ಗಡ್ಡೆ ಕಟಾವು ಮಾಡಲಿಕ್ಕೆ ಸಮಯವನ್ನು ತೆಗೆದುಕೊಳ್ತವೆ. ಈಗ ಕೊಯ್ಲು ಮಾಡೋಕ್ಕಿಂತ ಮುಂಚೆ ನಾವು ಯಾವ ಹಂತದಲ್ಲಿ ನಾವು ಕೊಯ್ಲು ಮಾಡಬೇಕು ಅನ್ನೋದು ನಿರ್ಧಾರ ಮಾಡಬೇಕಂತಂದ್ರೆ, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುದಲ್ಲದೆ ಅವು ಅಶಕ್ತವಾಗಿ ಕೆಳಗೆ ಬಾಗಲು ಪ್ರಾರಂಭಿಸುತ್ತವೆ. ಸಾಮಾನ್ಯವಾಗಿ 30-40% ಎಲೆಗಳು ಈ ರೀತಿ ಬೀಳಲು ಪ್ರಾರಂಭಿಸಿದಾಗ ಈರುಳ್ಳಿ ಬೆಳೆ ಕೊಯ್ಲಿಗೆ ಸಿದ್ಧವಾಗಿದೆ ಅಂತ ನಾವು ಭಾವಿಸಬೇಕು. ಆ ಹಂತದಲ್ಲಿ ನಾವು ಗಡ್ಡೆಗಳನ್ನು ಕಟಾವು ಮಾಡಬೇಕಾಗ್ತದೆ. ಈ ಗಡ್ಡೆಗಳನ್ನು ತೆಗೆದ ನಂತರ, ಭೂಮಿಯನ್ನು ತೆಗೆದ ನಂತರ ಅವುಗಳನ್ನು ಎಲೆಗಳ ಸಹಿತ ಸುಮಾರು 3-4 ದಿವಸದಲ್ಲಿ ಹೊಲದಲ್ಲಿ ನಾವು ಒಣಗಿಸಬೇಕಾಗ್ತದೆ. ನಾವು ಕ್ಯೂರಿಂಗ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಹೀಗೆ ಒಣಗಿಸುವಾಗ ಒಂದು ಸಾಲಿನ ಗಡ್ಡೆಗಳು ಇನ್ನೊಂದು ಸಾಲಿನ ಎಲೆಗಳಿಂದ ಮುಚ್ಚಲ್ಪಡುವಂತೆ ಸಾಲಾಗಿ ನಾವು ಜೋಡಿಸಬೇಕಾಗ್ತದೆ. ಇದರಿಂದ ಗಡ್ಡೆಗಳ ಮೇಲೆ ಸೂರ್ಯನ ಪ್ರಕಾಶ ನೇರವಾಗಿ ಬೀಳದೆ ಯಾವುದೇ ತರನಾದ ಕಲೆಗಳು ಗಡ್ಡೆಗಳ ಮೇಲೆ ಬೀಳುವುದಿಲ್ಲ. ಈ ರೀತಿಯಾಗಿ ಗಡ್ಡೆಗಳನ್ನು ಹೊಲದಲ್ಲಿ ಸುಮಾರು 3-4 ದಿವಸಗಳವರೆಗೆ ಒಣಗಿಸಿ ನಂತರ ಸುಮಾರು 3-4 ಸೆಂಟಿಮೀಟರ್ದಷ್ಟು ದಂಟನ್ನು ಬಿಟ್ಟು ಎಲೆಗಳನ್ನು ನಾವು ಕತ್ತರಿಸಿ ತೆಗೆಯಬೇಕಾಗ್ತದೆ. ನಂತರ ಉತ್ತಮ ಗಡ್ಡೆಗಳನ್ನು ಬೇರ್ಪಡಿಸಿ ಸುಮಾರು 10-15 ದಿನಗಳವರೆಗೆ ನೆರಳಿನಲ್ಲಿ ನಾವು ಅವಕ್ಕೆ ಚೆನ್ನಾಗಿ ಗಾಳಿ ಮತ್ತು ಬೆಳಕು ಇರುವಂತ ನೆರಳಿನಲ್ಲಿ ನಾವು ಒಣಗಿಸಬೇಕಾಗ್ತದೆ. ಇದನ್ನ ಕ್ಯೂರಿಂಗ್ ಅಂತ ಹೇಳ್ತೀವಿ. ನಂತರ ಇದನ್ನ ಸ್ವಲ್ಪ ತಂಪಾದ ಕೊಠಡಿಯಲ್ಲಿ ಶೇಖರಣೆ ಮಾಡಬೇಕಾಗ್ತದೆ. ಈ ರೀತಿ ಕ್ಯೂರಿಂಗ್ ಮಾಡುವುದರಿಂದ, ಫೀಲ್ಡ್ ಲೆವೆಲ್ ಅಲ್ಲಿ ನಾವು ಕ್ಯೂರಿಂಗ್ ಮಾಡುವುದರಿಂದ ಹೆಚ್ಚು ದಿನಗಳವರೆಗೆ ಈ ಗಡ್ಡೆಗಳನ್ನು ನಾವು ಶೇಖರಣೆಯಲ್ಲಿ ಇಡಬಹುದು. ನಂತರ ಈಗ ಸುಮಾರು ಕಟಾವು ಮಾಡಿದ ನಂತರ ಮಾರ್ಕೆಟ್ ನಲ್ಲಿ ಬೆಲೆ ಕಡಿಮೆ ಇರಬಹುದು, ಹೀಗಾಗಿ ಕೆಲವು ರೈತರು ಶೇಖರಣೆ ಮಾಡಿ ಬೆಲೆ ಉತ್ತಮ ಬೆಲೆ ಬಂದ ನಂತರ ಮಾರುವಂತ ಒಂದು ಪರಿಸ್ಥಿತಿ ಇರ್ತದೆ. ಆ ಒಂದು ಉತ್ತಮವಾಗಿ ನಾವು ಶೇಖರಣೆ ಮಾಡಲಿಕ್ಕೆ ಈ ಒಂದು ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸುವುದು ಬಹಳ ಸೂಕ್ತ. ಈಗ ಇಳುವರಿಗೆ ಬಂದ್ರೆ ಸರಾಸರಿ ಇಳುವರಿ ಸುಮಾರು 20-45 ಟನ್ನಷ್ಟು ಗಡ್ಡೆ ಇಳುವರಿ ನಾವು ಪಡೆಯಬಹುದು. ಅಂದ್ರೆ 25-40 ಟನ್ ಅಂತಂದ್ರೆ ದೀರ್ಘಾವಧಿ ತಳಿಗಳು ಹೆಚ್ಚಿಗೆ ಇಳುವರಿ ಕೊಡ್ತವೆ, ಸುಮಾರು 40 ಟನ್ನಷ್ಟು. ಅಲ್ಪಾವಧಿ ತಳಿಗಳು ಸುಮಾರು 20-25 ಟನ್ನಷ್ಟು ಇಳುವರಿ ಪಡೆಯಬಹುದು. ಈ ರೀತಿ ವೈಜ್ಞಾನಿಕವಾಗಿ ಈ ಎಲ್ಲ ಕ್ರಮಗಳನ್ನು ಅಳವಡಿಸಿ ಬೆಳೆದೇ ಆದ್ರೆ ನಾವು ಉತ್ತಮ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಪ್ರದೇಶದ ಹತ್ತಿರವಿರುವಂತಹ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಅಥವಾ ಅಗ್ರಿ ಕಾಲೇಜ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಕಾಲೇಜ್ ಆಗಿರ್ಬೋದು, ಅಥವಾ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಆಗಿರ್ಬೋದು, ಅಥವಾ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಆಗಿರ್ಬೋದು, ಅಲ್ಲಿ ಎಲ್ಲ ಬೆಳೆಯ ವಿಶೇಷ ತಜ್ಞರಿರ್ತಾರೆ ಮತ್ತು ಕೀಟ ಮತ್ತು ರೋಗದ ತಜ್ಞರಿರ್ತಾರೆ. ನೀವು ಏನೇ ಸಮಸ್ಯೆ ಬಂದ್ರೂ ನಿಮ್ಮ ಹತ್ತಿರವಿರುವಂತಹ ಈ ಎಲ್ಲ ವಿಶ್ವವಿದ್ಯಾಲಯದ ಸಂಸ್ಥೆಗಳನ್ನು ಭೇಟಿಯಾಗಿ ನೀವು ಈ ಬೆಳೆಗೆ ಬರುವಂತಹ ಏನೇ ಸಮಸ್ಯೆಗಳಿದ್ರು ಕೂಡ ನೀವು ಪರಿಹಾರ ಮಾಡ್ಕೋಬಹುದು. ಅಥವಾ ಈ ಬೆಳೆಯ ಸಮಸ್ಯೆಗಳ ಬಗ್ಗೆ, ಯಾವುದೇ ಬೆಳೆ ಆಗಿರ್ಬೋದು, ಯಾವುದೇ ತರಕಾರಿ ಬೆಳೆ ಆಗಿರ್ಬೋದು, ಈ ಸಮಸ್ಯೆಗಳನ್ನು ನೀವು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ನಮ್ಮನ್ನು ಸಂಪರ್ಕ ಮಾಡಬೇಕಂತಂದ್ರೆ, ನನ್ನ ಹೆಸರು ಡಾಕ್ಟರ್ ರವೀಂದ್ರ ಜಾವಡಿಗೆ ಅಂತ ಹೇಳಿ, ನನ್ನ ಫೋನ್ ನಂಬರ್ 8762979029. ಕನ್ನಡದಲ್ಲಿ ಇನ್ನೊಂದ್ಸಲ ನನ್ನ ಫೋನ್ ನಂಬರ್ ಬರ್ಕೊಳ್ಳಿ, 8762979209. ಈ ಒಂದು ನಂಬರ್ಗೆ ಸಂಪರ್ಕ ಮಾಡಿ ನೀವು ನಿಮ್ಮ ತರಕಾರಿ ಬೆಳೆಗಳ ಬಗ್ಗೆ ಯಾವುದೇ ಸಂಶಯ ಅಥವಾ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಮಸ್ಕಾರ. ಇದುವರೆಗೆ ಈರುಳ್ಳಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ತರಕಾರಿ ಬೆಳೆಗಳ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ರವೀಂದ್ರ ಜಾವಡಿಗಿ ಅವರಿಂದ ಮಾಹಿತಿ ಕೇಳಿದಿರಿ.

ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಜೋ ಜೋ ಮಾನಂದ ಜೋ ಜೋ ಕಂದ ಕರಿಯ ಕಲಿನ ಮೇಲೆ ನಿನ್ನೆಟ್ಟರು ಅದರ ಬೆನಿ ಕರಿಗಿರಲೆ ಅರವಾದರ ರತೇಕ ಮರವಾದರ ಮರತೇಕ ಬಲ್ಲು ಅಂತ ಮಾತ ಬೈಲಿಗ ಕಲಿಬೇಡ ಜೋ ಜೋ ಜೋಯನ್ನ ಚಿಲಿಮಯ ಜೋ ಜೋ ಜೋ ಜೋ ಜೋಯನ್ನ ಚಿಲಿಮಯ ಜೋ ಜೋ ಜೋ ಜೋ ಜೋಯನ್ನ ಚಿಲಿಮಯ ಜೋ ಜೋ ಕನಗಮ್ಮನ ಕೀಲ ಕಡಗದ ಮೇಲೆ ಲೋಲೆ ಮರುತಿ ಚೆನ್ನ ಬಸವಣ್ಣನೇ ಲೋಲೆ ಮರುತಿ ಚೆನ್ನ ಬಸವಣ್ಣ ಬಾನನ್ನ ತೆಗೆ